ರಾವು, ಪ್ರಧಾನಿ ಮೋದಿ ಸಂತಾಪ, ಕುಟುಂಬಸ್ಥರಿಗೆ 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ. ಕಾಂಗ್ರೆಸ್ ಪಕ್ಷದ ಒಳ ಜಗಳದಿಂದಾಗಿ ದಾವೋಸ್ನಲ್ಲಿ ಕರ್ನಾಟಕಕ್ಕೆ ಪ್ರಾತಿನಿಧ್ಯವಿಲ್ಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಗಂಭೀರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ದೇಶದ ಅಭಿವೃದ್ಧಿಯಲ್ಲಿ ಸಮಾನವಾಗಿ ಪಾಲ್ಗೊಳ್ಳುವ ಹಕ್ಕು ಹೆಣ್ಣು ಮಕ್ಕಳಿಗಿದೆ. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವುದು ಸಮಾಜದ ಕರ್ತವ್ಯ. ಆದ್ದರಿಂದ ಹೆಣ್ಣು ಮಗುವನ್ನ ಕಡ್ಡಾಯವಾಗಿ ಶಾಲೆಗೆ ಕಳುಹಿಸಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ ರಾಯಚೂರು ತಾಲೂಕಿನ ವೈಮಲ್ಲಾಪುರ ಗ್ರಾಮದ ಯುವ ರೈತ ಮಹಿಳೆ ಗೋವಿಂದಮ್ಮ ಮತ್ತು ದೊಡ್ಡ ಹನುಮಂತು ಅವರ ತಂಬಾಕು ಬೆಳೆಯ ಅನುಭವಗಳು. ನಂತರ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ಮಾಹಿತಿಯನ್ನು ನೀಡುವರು ಅಮರೇಶ್ ಆಶಿಹಾಳ್ ಅವರು. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಹಾಗೆ ಪೇಟೆ ಧಾರಣೆ. ಈಗ ಕೇಳಿ ರಾಯಚೂರು ತಾಲೂಕಿನ ವೈಮಲ್ಲಾಪುರ ಗ್ರಾಮದ ಯುವ ರೈತ ಮಹಿಳೆ ಗೋವಿಂದಮ್ಮ ಮತ್ತು ದೊಡ್ಡ ಹನುಮಂತು ಅವರ ತಂಬಾಕು ಬೆಳೆಯ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಯುವ ರೈತ ಮಹಿಳೆ ಗೋವಿಂದಮ್ಮ, ಭಾಳಷ್ಟು ಕೃಷಿ ಕೆಲಸವನ್ನು ಮಾಡುವಂಥವರು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ, ವಿಶೇಷವಾಗಿ ಎಲ್ಲ ಮಹಿಳೆಯರೇ ಅಂತ ಹೇಳ್ಬೋದು. ಎಲ್ಲೇ ಹೋಗ್ರಿ, ಬಿತ್ತನೆ ಮಾಡೋದ್ರಿಂದ ಹಿಡಿದು ರಾಶಿ ಮಾಡುವವರೆಗೂ ಭೂಮಿ ಕೆಲಸವನ್ನು ಮಾಡುವವರು ಮಹಿಳೆಯರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಲ್ಲಾಪುರ ಗ್ರಾಮದ ಗೋವಿಂದಮ್ಮ ಅವರು, ಯುವ ರೈತ ಮಹಿಳೆ, ತಂಬಾಕು ಬೇಸಾಯವನ್ನು ಮಾಡ್ತಾಯಿದ್ದಾರೆ. ಯಾವ ರೀತಿ ತಂಬಾಕು ಬೆಳೀತಾ ಇದ್ದಾರೆ, ತಂಬಾಕು ಯಾವ ರೀತಿ ಲಾಭ ಬರ್ತಾ ಇದೆ, ಏನೆಲ್ಲ ಕೆಲಸಗಳನ್ನು ತಂಬಾಕು ಬೆಳೆಯಲ್ಲಿ ಮಾಡಬೇಕಾಗತ್ತೆ ಅಂತಕ್ಕಂಥ ವಿಚಾರವನ್ನು ಗೋವಿಂದಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ವಿಚಾರವನ್ನು ಹಂಚ್ಕೋತಿದ್ದಾರೆ. ಗೋವಿಂದಮ್ಮ, ಏನಮ್ಮ ಸಾಲಿ ಎಷ್ಟು ಓದಿದೆಯಾ? ಸೆಕೆಂಡ್ ಪಿ ಯು ಸಿ ಓದಿನಿ. ಎಲ್ಲಿ ಸಾಲಿ ಕಲ್ತದ್ದು? ರಾಯಚೂರಿನಾಗೆ. ಸೆಕೆಂಡ್ ಪಿ ಯು ಸಿ ತನಕ ಸಾಲಿ ಓದು, ಇವಾಗ ಸಾಲಿ ಮುಂದುವರಿಸಲಿಲ್ಲ? ಒಳದ ಕೆಲಸ ಮಾಡಿದವರು ಯಾರಿಲ್ಲ ರೀ ಮನೆಯಲ್ಲಿ, ಸರಿಯಾಗಿ ರೊಕ್ಕ ಕೊಟ್ಟಿಲ್ಲ ರೀ, ಇನ್ನು ದುಡಿದವರು ಯಾರಿಲ್ಲ ಮನೆಯಲ್ಲಿ. ಅಲ್ಲ, ಈಗ ನಿನಗೆ ಸಾಲಿ ಓದ್ಬೇಕು ಅನ್ನೋದು ಇಂಟ್ರೆಸ್ಟ್ ಇತ್ತ? ಹೋಗಲಿಕ್ಕೆ ಓದಲಿಕ್ಕೆ ಆಸಕ್ತಿ ಇತ್ತ ಅಥವಾ ಸಾಲಿ ಬೇಸರ ಆಗಿತ್ತ? ನಿಮಗೆ ಆಸಕ್ತಿ ಇತ್ತು ರೀ ಓದಕ್ಕೆ. ಆದರೆ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ನಿನಗೆ ಹೋಗು ಮುಂದೆ ಮಾಡು ಸಾಲಿ ಓದು ಅಂತ ಹೇಳಿಲ್ಲ? ಇಲ್ಲ ರೀ. ಮಾಡು ಸಾಕಿನ ಸಾಲಿ, ಮನೆಯಲ್ಲಿ ಕೆಲಸ ಮಾಡೋರ ಎಲ್ಲ ಅಂತೇಳಿ ಬಿಡಿಸ್ಬಿಟ್ರು. ಹೌದು ರೀ. ಅವರು ನಿನಗೆ ಸಾಲಿ ಬಿಡಿಸಿದಾಗ ಏನಿಸ್ತು ನಿನಗೆ? ಯಾಕೆ ಇಲ್ಲ ನಾ ಓದ್ತೀನಿ, ಖರ್ಚು ಇಲ್ಲ, ಈಗೆಲ್ಲ ಫ್ರೀ ಎಜುಕೇಷನ್ ಐತಿ ಹೆಣ್ಮಕ್ಳಿಗೆಲ್ಲ? ಎಜುಕೇಷನ್ ಇದ್ದಿಲ್ಲ ರೀ ಅವಾಗ, ಎಲ್ಲ ಫೀಸ್ ಐತಿ ರೀ, ಇವಾಗ ಫ್ರೀ ಎಜುಕೇಷನ್ ಆಗದ್ರಿ. ಎಷ್ಟು ಮಂದಿ ಅಮ್ಮ ಹೆಣ್ಮಕ್ಳು? ಇಬ್ರು. ಇಬ್ರು ಹೊಲದ ಕೆಲಸ ಮಾಡ್ತೀರಿ? ಇಲ್ಲ ರೀ, ನಮ್ಮ ಅಕ್ಕ ಟೈಲರಿಂಗ್ ಮಾಡ್ತಾರೆ, ನಾನು ಟೈಲರಿಂಗೇ ಮಾಡ್ತೀನಿ, ಯಾವಾಗನಾದರೂ ಬರ್ತೀನಿ ಅಷ್ಟೇ. ಈಗ ನೋಡಮ್ಮ, ತಂಬಾಕು ನಿಮ್ಮ ತಂದೆಯವರು ರೈತರು, ಮೂಲತಃ ರೈತರು. ಭೂಮಿ ಅದು ಎಷ್ಟಿದೆ ನಿಮ್ಮದು? ಭೂಮಿ ನಮ್ಮದು 7 ಎಕರೆ ಐತ್ರಿ. 7 ಎಕರೆ ಭೂಮಿ. ನೀರಾವರಿ ಇದೆಯಾ? ಇಲ್ಲ ರೀ. ತಂಬಾಕ್ ಬೆಳಿಬೇಕಾದ್ರೆ ನೀರ್ ಬೇಕಲ್ಲ, ಅದಕ್ಕೆ ಹೆಂಗ್ ಮಾಡ್ತೀವಿ? ಬೇಕ್ರಿ, ಬೇರೆ ಅವ್ರದ್ದು ತಗೊಂಡು ಬೆಳ್ತೀವ್ರಿ ನಾವು. ಎಷ್ಟು ವರ್ಷದಿಂದ ಬೇಸಾಯ ಮಾಡ್ತಾ ಇದ್ರಿ? ತಂಬಾಕಿನ ಬೇಸಾಯ ಮಾಡಬೇಕು, ಇದು ಲಾಭ ಅಂತೇಳಿ ಮಾಡಕತ್ತಿರು ಅಥವಾ ಬೇರೆದವ್ರು ಮಾಡ್ತಾ ಇದಾರೆ ನಾವು ಮಾಡ್ಬೇಕಂತ ಮಾಡಕತ್ತಿರ? ಲಾಭ ಅಂತಾನೆ ಮಾಡಕತ್ತಿವ್ರಿ ನಾವು. ಪ್ರತಿ ವರ್ಷ ಎಷ್ಟು ಹಾಕಿರ್ತೀರಿ ತಂಬಾಕು? ಎಷ್ಟು ಎಕರೆ ಹಾಕ್ತೀರಿ? ಹಾಕ್ತಿವ್ರಿ 2 ಎಕರೆ 3.5 ಎಕರೆ ಹಂಗೆ ಹಾಕ್ತಿವ್ರಿ ಒಬ್ಬೊಬ್ರು. ನೀವು ಈ ಸಲ ಎಷ್ಟು ಹಾಕಿರಿ? ನಾವು ಈ ಸಲ ಯಾರು ಮಂದಿಲ್ಲ ಅಂತ 1 ಎಕರೆ ಹಾಕಿವ್ರಿ. 1 ಎಕರೆ. ಹೋದ ವರ್ಷ ಎಷ್ಟು ಹಾಕಿದ್ರಿ? ಹೋದ ವರ್ಷ ನಾವು 5 ಎಕರೆ ಹಾಕಿವ್ರಿ. 5 ಎಕರೆ ತಂಬಾಕು ಹಾಕಿದ್ರಿ? ಹೇಗೆ ಮತ್ತೆ 5 ಎಕರೆ ತಂಬಾಕು ಅಂದ್ರೆ ಜಗ್ಗಿ ರೊಕ್ಕ ಬಂದಿರೋಕ್ ನಿಮಗೆ? ಇಲ್ಲ ರೀ, ಹೋದ ವರ್ಷ ಗಿಡ ಜಾಸ್ತಿ ಬೆಳ್ದಿಲ್ಲ ರೀ, ಅದಕ್ಕೋಸ್ಕರ ಸ್ವಲ್ಪ ರೊಕ್ಕನೇ ಬಂದವ್ರಿ ನಮಗೆ. ಹೇಗಮ್ಮ ಈ ತಂಬಾಕು ಬೇಸಾಯ ಮಾಡ್ಬೇಕಾದ್ರೆ ಹೇಗೆ ಬೀಜ ತರ್ತೀರಿ? ಯಾರು ಬರ್ತಾರೆ ನಿಮಗೆ? ಕಂಪ್ನಿಯವ್ರು ಬಂದು ಕೊಡ್ತಾರೋ, ನೀವೇ ಹೋಗಿ ತರ್ತೀರೋ? ಹೆಂಗೆ ಬೀಜವನ್ನು ನೇರವಾಗಿ ಭೂಮಿಯಲ್ಲಿ ಹಾಕ್ತಿರೋ ಅಥವಾ ಸಸಿ ಮಾಡಿ ಹಚ್ತೀರಿ, ಹೆಂಗೆ ಮಾಡ್ತೀರಿ? ಸಸಿ ಮಾಡಿ ಹಚ್ತೀವ್ರಿ, ಬೀಜ ಕಂಪ್ನಿಯವ್ರು ಬಂದು ಕೊಟ್ಟು ಹೋಯ್ತಾರ್ರಿ ನಮ್ಗೆ. ಹೆಂಗೆ ಸಾಲಿಂದ ಸಾಲಿಗೆ ಎಷ್ಟು ಅಂತರ ಇಟ್ಟು ಹಚ್ತೀರಿ ಸಾ ತಂಬಾಕು? 4 ಬರಲು 2 ಬರಲು ಹಚ್ತೀವ್ರಿ ನಾವು ತಂಬಾಕು. ಸಾಲಿಂದ ಸಾಲಿಗೆ 1 ಫೂಟ್ ಇರ್ತದ, 2 ಫೂಟ್ ಇರ್ತದ? 2 ಫೀಟ್, 1 ಫೀಟ್ ವರೆ ಇರ್ತದ ರೀ ಅಷ್ಟೇ. ಸಾಲಿಂದ ಸಾಲಿಗೆ 1.5 ಬಳ್ಳಿ ಒಂದೊಂದು ಸಸಿ ಸಾಲಿನಾಗ ಹಚ್ಕೊಂತ ಹೋಗ್ಬಿಡ್ತೀವಿ. ಹೌದ್ರಿ. ಹೆಂಗೆ ಈ ತಂಬಾಕು ಸಸಿ ಹಚ್ಬೇಕಾರೆ? ಭೂಮಿ ಏನು ಒಣ ಮಣ್ಣಲ್ಲಿ ತುರುಕ್ತಿರೋ ಸಸಿಯನ್ನ? ನೀರು ಕಟ್ಟಬೇಕು ಇದಕ್ಕೆ, ಮತ್ತೆ ನೀರು ಕಟ್ಟಿ ಹಾಕ್ಬೇಕು. ಹಸಿ ಒಳಗೆ ತುತ್ಕೊಂತ ಹೋಗ್ಬೇಕು. ಬಿತ್ತುವಾಗ ಅಂದ್ರೆ ಸಸಿ ನಾಟಿ ಮಾಡುವಾಗ ಏನಾದ್ರು ಬಂದಲು ಗೊಬ್ಬರ ಗಿಬ್ಬರ, ಯೂರಿಯಾ ಗೊಬ್ಬರ ಅಥವಾ DAP ಏನಾದ್ರು ಹಾಕಿರ್ತೀರಿ? ಬೀಜ ಹಾಕಕ್ಕ ಸಸಿ ಬಂದ ಮೇಲೆ ಗೊಬ್ಬರ ಹಾಕ್ಬೇಕು. ಹೂ ಬಿಡುವಾಗ ಮೊದಲಿಗೆ ಏನು ಗೊಬ್ಬರ ಹಾಕೋಂಗಿಲ್ಲ, ಮೊದಲು ಮತ್ತೆ ಹಾಕ್ಬೋದು ರೀ. ಏನೇನು ಹಾಕಿರಿ ಅಂದರೆ ಮೊದಲು ಮತ್ತೆ ಹಾಕ್ಬೋದು, ಸ್ವಲ್ಪ ಲೇಟ್ ಆಗ ಅಂದರೆ ಗೊಬ್ಬರ ಜಲ್ದಿ ಹಾಕಲ್ಲ. ಈ ಸಲ ನೀವು 1.5 ಎಕರೆ ತಂಬಾಕು ಹಾಕಿವಿ ಅಂತಂದಿರಲ್ಲ, ಹೇಗೆ ನಿಮಗೆ ತಂಬಾಕು ಹಾಕಿದ ಮೇಲೆ ಇದಕ್ಕೇನು ಎಣ್ಣೆ ಹೊಡೆಯೋದು ಏನೋ ಮಾಡ್ಬೇಕು? ಎಣ್ಣೆ ಹೊಡಬೇಕು ರೀ, ಮತ್ತು ಇದಕ್ಕೆ ನಾವು ಎಲ್ಲ ಕಸ ತೆಗಿಬೇಕು ಇದ್ರಾಗ, ಮತ್ತು ಎಣ್ಣೆ ಬೇಸ್ ಹೊಡ್ಬೇಕು ರೀ ಇದಕ್ಕೆ, ಮತ್ತು ಏನು ಇದ್ಬಾರ್ದು ಇದ್ರಾಗ, ದ್ವಾಮಿ ಗೀಮಿ ಏನು ಇರಬಾರ್ದು. 2 ಸಲ ತಂಬಾಕು ಬೆಳೆ ಬರೋದ್ರೊಳಗಾಗಿ 2 ಸಲ ಎಣ್ಣೆ ಹೊಡಿತೀರಿ? 3 ಸತಿ 4 ಸತಿ ಹೊಡಿತೀರಿ ಅಷ್ಟೇ. ಅಷ್ಟೇ. ಮತ್ತು ತಂಬಾಕು ಅದು ಹುಳ ಬರೋದಿಲ್ಲ, ಭಾಳ ಕಡಿಮೆ, ಇದಕ್ಕೆ ಏನು ಹುಳ ತಿನ್ನೋದಿಲ್ಲ ಅಂತ ಹೇಳ್ತಾರಲ್ಲ? ಹುಳ ಜಾಸ್ತಿ ತಿನ್ನಲ್ಲ ರೀ ಇದಕ್ಕೆ, ನಾವು ಎದಕ್ಕೆ ಅಂದರೆ ಹುಳು ಬೀಳ್ತಾವ ಜಲ್ದಿ ಅಂತ ಬೇರೆ ಬೇರೆ ಜಲ್ದಿ ಹೊಡಕತ್ತೀವಿ ಅಷ್ಟೇ. ಅಂದರೆ ಕಳೆಗಳು ಬರ್ದವ್ರು? ಕಳೆ ಅದು 2 ಸಲ ತೆಗ್ದಿರೋದ್ರಿ ಕಳೆ? 1 ಸತಿ ತೆಗಿತೀವ್ರಿ ಅಷ್ಟೇ. ಅಷ್ಟೇ. ಕುಂಟೆ ಗಿಂಟೆ ಹಾಕ್ತಿರ ಮತ್ತೆ? ಇಲ್ಲ ರೀ. ಎತ್ತಿನಿಂದ ಕುಂಟೆ ಹೊಡಿದದು? ಇಲ್ಲ ಇಲ್ಲ. ಏನಿಲ್ಲ. ಕೈಯಿಂದನೇ ಕಳೆ ತೆಗೆದು ಬಿಡ್ತೀರಿ? ಕೈಯಿಂದನೇ ತೆಗಿತೀವ್ರಿ. ನೀರು ಅದು ಎಷ್ಟು ನಿಮಿಷಕ್ಕೊಂದು ಬಿಡ್ಬೇಕಮ್ಮ ಇದಕ್ಕೆ ನೀರು? ನೀರು ಜಾಸ್ತಿ ಮಣ್ಣು ಬುದ್ದಿ ಜಾಸ್ತಿ ಇದ್ರೆ ವಾರಕ್ಕೊಂದು ಸಲ ಬಿಡ್ತೀವ್ರಿ, ಇಲ್ಲಿ ಉಸುಕಿದ್ರೆ 2 ದಿನಕ್ಕೆ 3 ದಿನಕ್ಕೆ ಬಿಡ್ತೀವಿ ಅಷ್ಟೇ. ನೀರು ಹೆಂಗೆ ಮತ್ತೆ ನೀರು ಬಿಟ್ಬಿಡ್ದು ಹಂಗೆ ಸ್ಟ್ರಿಪ್ ಮಡಿ ಮಾಡಿಬಿಟ್ಟಿರ್ತೀರಿ, ಹಂಗೆ ಹರಿಸಿಬಿಡ್ತೀರಿ ನೀರು? ಮತ್ತೆ ಈಗೇನೋ ಸ್ಪ್ರಿಂಕ್ಲರ್ ಮಾಡಿ ಅಥವಾ ಡ್ರಿಪ್ಪು ಎಲ್ಲ ಬರಲ್ಲ ರೀ, ಸೇಂಗಾಕಾತ್ರೆ ಬರ್ತದೆ ಇದಕ್ಕೆ ಬರಲ್ಲ. ಮತ್ತೆ ಆ ಕಡೆ ಏನೋ ಸ್ಪ್ರಿಂಕ್ಲರ್ ಹಚ್ಚಿರಲ್ಲ, ಸಣ್ಣಂಗೆ ನೀರು ಜಿಗಿತಾ ಇದೆ. ಅದಕ್ಕೆ ನಾವು ಬೀಜ ಬಿತ್ತೀವಲ್ಲ ರೀ, ಅದಕ್ಕೋಸ್ಕರ ಹಂಗೆ ಬಿಡ್ಬೇಕ್ರಿ, ಅದಕ್ಕೆ ಸಸಿ ಮಾಡಿದ್ದು ಹಚ್ಚೋದಕ್ಕೆ ಇಲ್ಲ ರೀ. ಇಲ್ಲ ಆ ಕಿತ್ತು ಸಸಿಗಳನ್ನ ಕಿತ್ತು ಬೇರೆ ಕಡೆ ಹಾಕಿ ಬೇರೆ ಕಡೆ ಇದಕ್ಕೆ ಕಡೆ ಹಾಕ್ತೀವಿ. ಬೀಜ ಹಾಕಿದ ಮೇಲೆ ಸಸಿಗಳು 2 ದಿವಸಕ್ಕೆ ನಾಟಿಗೆ ಬರ್ತಾವ? 1 ವಾರ ಬಂದ್ಬಿಟ್ಟು. ಹೇಗೆ ಆ ಬೀಜವನ್ನು ಎಷ್ಟು ಒಳಗೆ ಹಾಕ್ತೀರಿ? ಮೇಲೇ ಹಾಕ್ತೀವ್ರಿ ನಾವು, ಇಲ್ಲ ಏನು ಹಾಕಲ್ಲ ರೀ, ಅವೇ ಬರ್ತವೆ. ಮತ್ತೆ ಒಮ್ಮೆ ನೀರಿಗೆಲ್ಲ ಮತ್ತೆ ಹೇಳ್ಕೊಂಡು ಹೋಗ್ಬಿಡ್ತಾವೆ? ಹೋಗಲ್ಲ ರೀ, ಮಣ್ಣು ಅದ್ರಾಗ ಕಳಿಸಿ ಹಾಕ್ತೀರಿ ಅದನ್ನು. ಮಣ್ಣಲ್ಲಿ ಬೀಜ ಕಳಿಸಿ ಹಾಕ್ತೀವಿ. 1 ವಾರದಲ್ಲಿ ಸಸಿ ಬರ್ತವೆ? ಹ್ಞೂ ಬರ್ತವೆ. ಅಂದ್ರೆ 1 ವಾರದಲ್ಲಿ ಕಿತ್ತು ಬಿಡ್ತೀರ? ಇಲ್ಲ ರೀ, 1 ತಿಂಗಳಾಗ್ಬೇಕು ಮತ್ತೆ ಕಿತ್ತ. ಅಂದರೆ ಮೊಳಕೆ ಬರೋದು 1 ವಾರ ಮತ್ತೆ ಕಿತ್ತಾಕೋದು 1 ತಿಂಗಳಾಗ್ತದೆ. 1 ತಿಂಗಳಲ್ಲಿ ಮತ್ತೆ ಅವಕ್ಕೇನು ಗೊಬ್ಬರದು ಹಾಕ್ಬೇಕಲ್ಲಿ ಸಸಿ ಮಾಡಿ? ಸಸಿ ಮೇಲೆ ಆಗ್ಬೇಕು ಮತ್ತೆ ಗೊಬ್ಬರ. ಏನನ್ನ DAP ಅಂತ ಹಾಕ್ತೀವಿ ಗೊಬ್ಬರ ಹಾಕಿ ಅಲ್ಲಿ ಚೆನ್ನಾಗಿ ಸಸಿ ಆದರೆ ಒಳ್ಳೆ ರೀತಿಯಿಂದ ಬರ್ತಾವೆ. ಇಲ್ಲಿ 1 ತಿಂಗಳ ಸಸಿಗಳನ್ನ ಹಚ್ಚಿ ತಂದು ಬೇರೆ ಕಡೆ. 1 ಎಕರೆನ ಎಷ್ಟು ಮಂದಿ ಕೂಡಿ ಹಚ್ತೀರಿ? 1 ಎಕರೆ ಹಚ್ಚಬೇಕಾದಾಗ ಎಷ್ಟು ಜನ ಬೇಕು? 15 ಜನ ಹಂಗೆ ಬೇಕು ರೀ. 15 ಒಂದು ದಿನ ಆಗ್ಬೇಕಂದ್ರೆ 20 ಜನ 15 ಜನ ಆಗ್ತಾರೆ ರೀ. 3-4 ದಿನ ಆದರೆ ದಿನ 1-5 ಜನ 8 ಜನ ಆಗ್ತಾರೆ ರೀ. 3-4 ದಿನ ಹಚ್ಚಿದ ಮೇಲೆ ಕಳೆ ಅದು ತೆಗಿಲಿಕ್ಕಮ್ಮ? ಕಳೆ 1 ಸಲ 1 ತಿಂಗಳಿನಾಗ 1 ಸಲ 2 ಸಲ ಮಾಡ್ತೀರಿ? ಕಳೆ 2 ಸಲ ತೆಗಿ? 3 ತಿಂಗಳಾಗ ಮತ್ತೆ ಎಲ್ಲ ಮುಗಿತದ್ರಿ ಇದು ಬಂದು. 3 ತಿಂಗಳು ಮುಗಿತದ್ರಿ. ನಾವು ಗೊಬ್ಬರ ಎಷ್ಟು ಜಾಸ್ತಿ ಆಗಿದ್ರೆ ಅಷ್ಟು ಜಲ್ದಿ ಬರಕತ್ತದ್ರಿ ಇದು. ನಾವು ಗೊಬ್ಬರ ನಿಧಾನ ಆದರೆ ನಿಧಾನ ಬರ್ತದೆ. ಏನು ಮಾಡೋದು ಇದು ಬೆಳೀತದ ಎತ್ತರ ಆಗತ್ತೆ ಏನು ಇದನ್ನ ಒಮ್ಮೆ ಕಿತ್ತು ಬಿಡ್ತೀರೋ ಅದನ್ನು ಏನು ಮಾಡ್ತೀರಿ, ಹೆಂಗೆ ಮಾಡ್ತೀರಿ? ಮತ್ತೆ ಬಂದು ಅರ್ಬೇಕು ರೀ ಅದನ್ನು, ಎಲೆನೇ ಅರ್ಬೇಕು ನಾವು ಮತ್ತೆ ಬಂದು. 2 ಸಲ ಕೀಳ್ಬೇಕಾಗತ್ತೆ ಎಲೆಯನ್ನು? ಒಬ್ಬೊಬ್ಬ ಮೂರು ಸತಿ ಕಿತ್ತಾರ, ಒಬ್ಬೊಬ್ಬ ಎರಡು ಸತಿ ಕಿತ್ತಾರ. ಎಲೆ ಕಿತ್ತು ಏನು ಮಾಡೋದು ಅದನ್ನು? ಮತ್ತೆ ಚುಚ್ಚಬೇಕು ದಾರಕ್ಕೆ, ಚುಚ್ಚು ಮತ್ತೆ ಕಟ್ಟಬೇಕು ಕಟ್ಟಕ್ಕೆ. ಅದೆಲ್ಲ ಒಣಗಿದ ಮೇಲೆ ಮತ್ತೆ ಒಂದು ಮನೆಯವ್ರಿಗೆ ಹೋಗಿ ಇಡಬೇಕು. ಅದನ್ನು ಇಟ್ಟಿದ ಮೇಲೆ ಅವ್ರು ಮತ್ತೆ ಕಂಪ್ನಿಯವ್ರು ಬಂದು ನೋಡಿದ್ವಿ, ಬಾಕ್ಸ್ ಕೊಡ್ತಾರೆ ರೀ. ಮತ್ತು ಬಾಕ್ಸ್ನಾಗ ಇಟ್ಟು ಮತ್ತೆ ಅವ್ರಿಗೆ ಮಾರಬೇಕು. ಹೆಂಗೆ ತಗೋತಾರಮ್ಮ ಅವ್ರು ಬಾಕ್ಸು? ಇಲ್ಲ ರೀ, ಕ್ವಿಂಟಲ್ ಅಂತ ತಗೊಂತಾರೆ. ರೇಟ್ ಅದು ಹೆಂಗೆ ಕೊಡ್ತಾರೆ ಒಂದು ಕ್ವಿಂಟಲಿಗೆ? ಕ್ವಿಂಟಲಿ ಎಲೆ ಬೇಯಿಸಿದ್ರೆ 20,000, 18,000 ಕೊಡ್ತಾರೆ. ಬೀಜಕ್ಕದು ನಿಮಗೆ ಕೊಡುವಾಗ ಏನಾರು ರೊಕ್ಕ ತೊಗೊಂಡಿರ್ತಾರ? ಇಲ್ಲ ರೀ. ಮತ್ತೆ ರೊಕ್ಕದು ಕೊಡ್ತಾರೆ ಏನಾದ್ರು ಅಡ್ವಾನ್ಸ್ ನಿಮಗೆ? ಹ್ಞೂ, 5,000, 7,000 ಕೊಡ್ತಾರೆ. ಬೇಕಾದರೆ ಕೊಡ್ತಾರೆ, ಬೇಡಂದ್ರೆ ಕೊಡಲ್ಲ. 20,000 ರೂಪಾಯಿ ಒಂದು ಕ್ವಿಂಟಲ್ ಹೆಂಗೆ ತೊಗೋತಾರೆ? ಒಂದು ಎಕರೆದಲ್ಲಿ ಎಷ್ಟು ಕ್ವಿಂಟಲ್ ಆಗುತ್ತಮ್ಮ ಇದು? ಎಲೆ ಎಲ್ಲ ಕಿತ್ತು ಒಣಗಿಸಿ ಬಾಕ್ಸ್ ಮಾಡ್ತಿರಲ್ಲ, ಒಂದು ಎಕರೆದಲ್ಲಿ ಏನಾದರೂ ಎಷ್ಟು ಕ್ವಿಂಟಲ್ ಆಗ್ತದೆ? ಒಂದು ಎಕರೆಗೆ 5 ಕ್ವಿಂಟಲ್ ಅಂತಂದರೆ 100,000 ರೂಪಾಯಿ ಆಗ್ತದೆ. ಭಾಳ ಕಡಿಮೆ ಆಯ್ತು. ಮತ್ತು 15 ಜನ ಹತ್ತುದು, ಲೇಬರ್ ಚಾರ್ಜು, ಗೊಬ್ಬರ, ನಿಮಗೆ 3 ತಿಂಗಳಲ್ಲಿ ಬರ್ತದೆ. ಮನೆಯವರೊಂದೇ ಕೆಲಸ ಮಾಡಿದ್ರಿ, ಹಚ್ಚೋದೊಂದೇ ಕೂಲಿಯವ್ರು ಬಂದಿರ್ತಾರೆ ರೀ. ಅರ್ಯಾದಂದರೆ ಎಲ್ಲ ಮನೆಯವರೇ ಅಲ್ಲ, ಅದಕ್ಕೋಸ್ಕರ ಇಲ್ಲಿರ್ತಾರೆ. ಅಂದರೆ ಇದನ್ನೆಲ್ಲ ಕೆಲಸ ನೀವು ಒಂದು ಎಕರೆ ತಂಬಾಕು ಹಚ್ಚಿದಾಗ ಮನೆಯವರೇ ಮಾಡ್ತೀರ? ಎಲ್ಲ ಮನೆಯವರೇ ಮಾಡ್ತೀವಿ. ಮನೆಯವರು ಜಾಸ್ತಿ ಮಂದಿಲ್ಲ ಅಂದರೆ ಕೂಲಿಯವ್ರು ಇಡ್ಕೊಂತೀವಿ ರೀ ನಾವು. ಮನೆಯವರು ಜಾಸ್ತಿ ಇದ್ದರೆ ಮನೆಯವರೇ ಮಾಡ್ತೀವಿ. ಹೇಗೆ ಏನನ್ನ ಸರ್ ತಂಬಾಕು ಬೇಸಾಯ ಮಾಡೋದು ಒಳ್ಳೆ ಲಾಭ ಇದೆಯಾ, ಅಥವಾ ಹೇಗೆ ಬೇರೆ ಬೆಳೆಗಳನ್ನು ನೋಡಿದರೆ ಶೇಂಗಾ ಇದೆ, ಮೆಕ್ಕೆಜೋಳ ಹಾಕ್ತಾರೆ, ನೆಲ್ಲು ಹಾಕ್ತಾರೆ, ಹತ್ತಿ ಹಾಕ್ತಾರೆ, ಅವನ್ನೆಲ್ಲ ನೋಡಿದರೆ ತೊಗರಿ ಹಾಕ್ತಿರ್ತಾರೆ, ಅವನ್ನೆಲ್ಲ ನೋಡಿದರೆ ಇದು ಬೆಳೆ ಹೇಗೆ ಅನಿಸ್ತದೆ? ಇದೇ ಬೇಸನ ಕಸದು. ಯಾಕಂದರೆ ಇಲ್ಲಿ ಜಾಸ್ತಿ ಖರ್ಚಿಲ್ಲ. ಶೇಂಗಕ್ಕೆ ತಿಂಗಳಿಗೆ 2-3 ಸತಿ ಎಣ್ಣೆ ಹೊಡಬೇಕು, ಕಿತ್ತವರಿಗೆ ಎಣ್ಣೆ ಹೊಡಬೇಕು, ಇದಕ್ಕೆ ಅಷ್ಟೊಂದಿಲ್ಲ. ಭೂಮಿ ಹಾಕೋದ್ರಿಂದ ಇದು ಭೂಮಿ ಒಳ್ಳೆ ಇದಾಗತ್ತಲ್ಲ, ಒಳ್ಳೆ ಕಾವಾಗತ್ತ ಭೂಮಿ? ಕಾವಾಗುತ್ತರಿ. ವರ್ಷ ತಂಬಾಕು ಹಾಕ್ತಾರೆ, ಹಾಕಿದಂಥ ಭೂಮಿಗೆ ಮತ್ತೆ ಬೆಳೆ ಬದಲಾವಣೆ ಮಾಡ್ತೀರಿ? ಹಾಂ ಮಾಡ್ತೀವಿ, ರತ್ತಿ ಹಚ್ತೀವಿ ಮತ್ತೆ ತಂಬಾಕು. ಅಂದರೆ ಇದು 3 ತಿಂಗಳಲ್ಲಿ ಬಂದ್ಬಿಡುತ್ತೆ ತಂಬಾಕು? 3-4 ತಿಂಗಳು ಎಲ್ಲ ಮುಗಿತದ್ರಿ. ಎಷ್ಟು ದಿವಸ ಎಲೆ ಕಿತ್ತು ಒಣಗಿಸ್ಬೇಕಮ್ಮ ಇದನ್ನು? ಅದು ಅವ್ರಿಗೂ ಯಾವಾಗ ಕಂಪ್ನಿ ಸ್ಟಾರ್ಟ್ ಮಾಡೋರು ಅವ್ರಿಗೆ ಅಷ್ಟೊತ್ತು ಮತ್ತೆ ನಾವು ಮನೆಗೆ ಇಡಬೇಕು ಇದನ್ನು ಒಣಗಿಸಿದ್ಮೇಲೆ. ಅವ್ರು ಬಂದು ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ನಾವು ಒಣಗಿಸಿದಷ್ಟು ಒಣಗಿಸಿದಷ್ಟು ತೂಕ ಕಡಿಮೆ ಬಿಡ್ತಾರೆ. ನಾವು ಒಣಗಿದ್ಮೇಲೆ ಮತ್ತೆ ಮನೆಗೆ ತಂದು ಮುಚ್ಚಬೇಕು ಬರ್ಕದಿಂದ. ಮುಚ್ಚಿದ ಮತ್ತೆ ಅದ್ರ ಮೇಲೆ ಜಾಸ್ತಿ ಏನನ್ನು ಕಲ್ಲು ಬಂಡೆ ಹಾಕ್ತಾರೆ ಅದ್ರ ಮೇಲೆ. ವಾರಕ್ಕೊಂದ್ಸತಿ 3-4 ದಿನಕ್ಕೆ 1 ಸತಿ ನೋಡ್ಬೇಕು. ನಾವು ನೋಡಿದ್ಮೇಲೆ ಮತ್ತೆ ಅದು ಕಾವು ಬಂದ್ರೆ ಮತ್ತೆ ತೆಗೆದಾಕ್ಬೇಕು. ಬಿಸಿಲಿಗೆ ಒಣಗಿಸ್ಬೇಕಾ ಹೊರಗಡೆ? ಬಿಸಿಲಿಗೆ ಒಣಗಿಸ್ಬೇಕು. ದಿವಸ ಬಿಸಿಲಿಗೆ ಇಡ್ಬೇಕು ಅದನ್ನ? ಎಲ್ಲಿ ಪೋಣಿಸಿ ಎಲ್ಲ ಕಟ್ಟಿರ್ತಾರಲ್ಲ, ಸರ ಕಟ್ಟಿದ್ರಗತ್ತೆ. ಗೋವಿಂದಮ್ಮ ಅವರ ತಂದೆಯಾದ ದೊಡ್ಡ ಹನುಮಂತಪ್ಪ ಅವರು, ಇವರು ಮಗಳನ್ನ ಶಾಲೆ ಬಿಡಿಸಿ ತಂಬಾಕು ಬೇಸಾಯ ಮಾಡಲಿಕ್ಕೆ ಮನೆಯಲ್ಲಿ ಹೊಲದ ಕೆಲಸ ಮಾಡಲಿಕ್ಕೆ ಆಯ್ತಿದ್ದಾರೆ. ಜೊತೆಗೆ ತಂಬಾಕನ್ನು ಬೆಳೀತಿದ್ದಾರೆ ದೊಡ್ಡ ಹನುಮಂತವರು. ದೊಡ್ಡ ಹನುಮಂತವರೇ ಮನೆಯಲ್ಲಿ ಎಷ್ಟು ಜನ ಒಕ್ಕಲುತನದ ಕೆಲಸ ಮಾಡೋರು ಮನೆಯಲ್ಲಿ? ಮನೆಯಲ್ಲಿ 4 ಜನರು. 4 ಮಂದಿ ಸತತವಾಗಿ ಪ್ರತಿನಿತ್ಯ ಹೊಲದ ಕೆಲಸ ಮಾಡ್ಕೊತಾರೆ? ಹೊಲ ಕೆಲಸ ಮಾಡ್ತೀವಿ ಸರ್. ಎಷ್ಟು ಅದ ರೀ ಹೊಲ? ನಮ್ಗೆ 7 ಎಕರೆ. 7 ಎಕರೆದಲ್ಲಿ ವರ್ಷ ಏನೇನು ಬೆಳೆ ಹಾಕ್ತೀರಿ? ನನ್ನ ಹೆಸರಲ್ಲಿ 3 ಎಕರೆ ಇದ್ದದ, ನಮ್ಮ ತಮ್ಮನ ಹೆಸರಲ್ಲಿ 3 ಎಕರೆ ಆಗದ, ಇಷ್ಟೇ ಇಲ್ಲ. ಈ ಸಲ ಏನೇನು ಬೆಳೆ ಹಾಕಿದ್ರಿ? ಏನಿಲ್ಲ, ಅತ್ತೆ ಹಾಕಿದ್ವಿ. ತಂಬಾಕು ಹಾಕಿದ್ವಿ. 8 ಎಕರೆ ತಂಬಾಕು ಹಾಕಿದ್ವಿ. 1 ಎಕರೆ ತಂಬಾಕು ಹಾಕಿದ್ವಿ, ಕರ್ಮ ಅತ್ತೆ ಹಾಕಿವಿ ಅಷ್ಟೇ. ಹೇಗೆ ಬಂತು ಹತ್ತೆ? ಅಷ್ಟು ಸ್ವಲ್ಪ ಬಂದದ ಅಷ್ಟೇ. ಏನು ಎಕರೆ ಒಂದು 10 ಕ್ವಿಂಟಲ್ ಬಂತ? ಹಾಂ, 5-6 ಕ್ವಿಂಟಲ್ ಬಂದ ಅಷ್ಟೇ. ಭಾಳ ಕಡಿಮೆ ಆಯ್ತು. ಕಡಿಮೆ ಬಂದದ ಮರಿ, ಏನು ಮಾಡಬೇಕು? ಹೆಂಗ್ರಿ ಹಣಮಂತವ್ರೆ, ದೊಡ್ಡ ಹಣಮಂತವ್ರೆ, ತಂಬಾಕು ಬೆಳೆಯಾಕತ್ತೆ ನಿಮ್ಮ ಮಗಳು ಹೇಳಿದ್ಲಿ ಈಗ ತಂಬಾಕು 3 ತಿಂಗಳಲ್ಲಿ ಬಂದ್ಬಿಡ್ದತ್ತ, ಬಾಕ್ಸ್ ಕಟ್ಟಿ ಬಾಕ್ಸ್ನಲ್ಲಿ ತುಂಬಿಡ್ಬೇಕು, ಅವರೇ ಕಂಪ್ನಿಯವ್ರು ಬಂದು ಒಯ್ತಾರೆ ಅಂಥೇಳಿ. ಕಂಪ್ನಿಯವರು ನಿಮಗೇನು ಅಡ್ವಾನ್ಸ್ ರೊಕ್ಕಕ್ಕೆ ಏನಾರು ಕೊಡ್ತಾರ? ಏನು ಕೊಡೋದಿಲ್ಲ, ರೊಕ್ಕ ಕೊಡೋದಿಲ್ಲ. ಆಮೇಲೆ ಅವರು ಹೆಂಗೆ ರೇಟ್ ಕೊಡ್ತಾರೆ ನಿಮಗೆ ಒಂದು ಕ್ವಿಂಟಲ್ಗೆ? ಅದಕ್ಕೆ ಕ್ವಿಂಟಲ್ಗೆ 15,000-25,000 ಕೇಳ್ತಾರೆ ಅಷ್ಟೇ. 25,000. ಒಂದು ಎಕರೆಯಲ್ಲಿ ಒಂದು 4 ಕ್ವಿಂಟಲ್ ಬರ್ತತ್ತ? 4-5 ಕ್ವಿಂಟಲ್? 4-5-6 ಇಷ್ಟರವರೆಗೆ ಬರ್ತದೆ ಅಷ್ಟೇ. 3 ತಿಂಗಳಲ್ಲಿ 1,00,000 ರೂಪಾಯಿ ಬರ್ತದೆ ನಿಮಗೆ ಅಷ್ಟೇ. ಖರ್ಚು ಎಷ್ಟಾಗತ್ತೆ ಒಂದು ಎಕರೆದಲ್ಲಿ ತಂಬಾಕು? 30,000 ಖರ್ಚು ಸರ್. 30,000. 60-70,000 ರೂಪಾಯಿ ಉಳಿದಿರ್ತೀನಿ ಅಷ್ಟೇ. ಹೆಂಗೆ ಅನಿಸ್ತದೆ ತಂಬಾಕು ಬೆಳೆ ಈ ಭಾಗದಲ್ಲಿ? ಭಾಳಷ್ಟು ಜನ ಮಾಡ್ತಾ ಇದ್ದಾರಲ್ಲ. ಹೌದು ಸರ್, ಭಾಳ ಎಲ್ಲರೂ ಭಾರ ಮಾಡ್ತಾರೆ. ಇದಕ್ಕೆ ಮಳೆ ಗಿಳೆ ಬಂತು ಅಥವಾ ಎಲೆ ಕಟ್ಟಿರ್ತೀರಿ ಹಿಂಗೆ ಪೇನಿಸಿ ಯಾವಾಗ ಮಳೆ ಬಂದುಬಿಡ್ತು ಅಂತಂದ್ರೆ ಏನಾರು ಅವ್ರು ಕವರ್ ಕೊಡ್ತಾರೆ? ತಂಬಾಕು ಅವ್ರು ಕೊಡ್ತಾರೆ ರೊಕ್ಕಕ್ಕೆ, ಅವ್ರೇ ಕೊಡ್ತಾರೆ. ಈಗ ನೋಡ್ರಿ, ಎಲೆ ಕೊಯ್ಲು ಮಾಡಕ್ಕೆ ಬಂದಿರತ್ತೆ ಕಿವಾಕ, ಅವಾಗ ಮಳೆ ಹತ್ತಿಬಿಡ್ತು, ಎಲೆಗೆ ಏನಾಗೋದಿಲ್ಲ? ಏನಾಗೋದಿಲ್ಲ, ಬಂದು ಮಾಡ್ತೀವಿ ಅವಾಗ. ಭಾಳಷ್ಟು ನೋಡ್ತಾ ಇದ್ದೀನಿ ನಾನು, ಎಲ್ಲ ತಂಬಾಕು ಹೂ ಬಿಟ್ಟುಬಿಟ್ಟವೆ, ಕೆಲವೊಂದು ಎತ್ತರ ಬೆಳೆದ ಹೂ ಬಿಟ್ಟಿದ್ದಾವೆ, ಯಾಕೆ ಆ ಥರ ಬಿಡ್ತಾರೆ ಅದನ್ನು? ಅದೇ ಅದ ಹೂ ಬತ್ತವು ಅಂದರೆ ಹೇಗಂದ್ರೆ ತಂಬಾಕು ಆ ಥರ, ಅದೇ ಇದು ಬೀಜ ಬರ್ತದೆ ಅದ್ರಾಗ. ಬೀಜ ತಗೋತಾರೆ? ಹ್ಞೂ, ಬೀಜ.

ಸಂತ ಸಿರಿ ಉಳ್ಳ ಅಂತೆಯ ರಮಣ ಗಳು ಬಂದವರು ಮುರಗೆ ಭತ್ತವ ನಡೆದು ಶಕ್ತಿಯ ರಂಗಗಳು ಬಂದ ಬೇರೆ ನಡೆದು ಕುರುಬ ರಂಗಗಳು ಬಂದಾರೆ